ಅದು ತುಂಬ ಟೈಮ್ ತಗೊಳ್ಬೇಕು. ನಾವೊಂದು ಒಂದು 8 ತಿಂಗಳಿಗಿಂತ 1 ವರ್ಷ ತನಕ ಸಾಕಬೇಕು ಸಾಕಬೇಕು. ಮತ್ತೆ ಅವುಗಳನ್ನು ಆರಿಸುವಾಗ ಏನಾದರೂ ಕೂಡ ವಿಶೇಷ ಆರಿಸು ನೋಡ್ತಾರೆ ಅವರು, ಅಂದರೆ ಒಳ್ಳೆ ರೀತಿ ಫೈಟಿಂಗ್ ಮಾಡುತ್ತಾ, ಕಲರ್ ಒಳ್ಳೇದುಂಟಾ ನೋಡಿಕೊಂಡು, ಒಳ್ಳೆ ರೀತಿ ಫೈಟಿಂಗ್ ಒಳ್ಳೆ ಕಲರ್ ಇದ್ರೆ ನಾವು ಹೇಳಿದ ರೇಟಲ್ಲಿ ನಮಗಿಂದ ಹೊಡೆದುಕೊಂಡು ಹೋಗ್ತಾರೆ. ಈ ಸಾಮಾನ್ಯ ನಾಟಿ ಕೋಳಿಗಳನ್ನು ನೀವು ಸಾಕ್ತಿರಲ್ಲ? ಹೌದು. ಆ ಸಾಕು ಆ ನಾಟಿ ಕೋಳಿಗಳಲ್ಲೇ ಅಂಕದ ಕೋಳಿಗಳು ಸಿಗ್ತಾವ ಅಥವಾ ಅದಕ್ಕಾಗಿ ಬೇರೆ ಬ್ರೀಡ್? ಅಂದ್ರೆ ನಮ್ದು ಬ್ರೀಡೆ ಬೇರೆ ಉಂಟು, ನಮ್ದು ಹೇಂಟೆ ನಾವು ಹೊರಗಿಂದ ತಮಿಳುನಾಡಿನಿಂದ ತಂದಿರುವಂತದ್ದು. ಆ ಕೋಳಿಗಳು ಅಂತ ನೋಡುವಾಗ ಹೊರಗಿನ ಕೋಳಿ ತರ ಉಂಟು, ಅಂದ್ರೆ ಹೈಟ್ ಬಂದು ಅವುಗಳ ಬಾಲವೆಲ್ಲ ಉದ್ದ ಬರುತ್ತೆ. ನಮ್ಮ ಸಾಮಾನ್ಯ ನಾಟಿ ಕೋಳಿಗಳು ಜಾಸ್ತಿ ಹೈಟ್ ಬರುವುದಿಲ್ಲ, ನೋಡ್ಲಿಕ್ಕೆ ಸಾಧಾರಣ ಇರುತ್ತೆ. ಇದು ನೋಡುವಾಗಲೇ ಸ್ವಲ್ಪ ಹೈಟ್ ಆಗಿ ಒಳ್ಳೆ ಗಟ್ಟಿಮುಟ್ಟಾಗಿ ಇರುತ್ತವೆ, ಹಾಗಿರುವಾಗ ಮತ್ತೆ ಅದು ಫೈಟಿಂಗ್ಸ್ ಒಳ್ಳೆ ಮಾಡುತ್ತೆ. ಹಾಗಿರುವಾಗ ಎಲ್ಲರೂ ಬಂದು ನಮ್ಮ ಕೋಳಿಗಳನ್ನ ಕೊಂಡೋಗ್ತಾರೆ, ಮತ್ತೆ ಅದು ಅವರಿಗೆ ಇದು ಸಹ ಆಗುತ್ತೆ. ಅಂದ್ರೆ ಅಂಕದಲ್ಲಿ ಗೆದ್ದು ಬಂದಿದ್ದು ಹೆಚ್ಚಿನ ಗೆದ್ದಿದ್ದೇವೆ. ಈಗ ಅದಕ್ಕೆ ಏನಾದ್ರೂ ಟ್ರೈನಿಂಗ್ ತಗೊಳ್ಬೇಕಾಗ್ತದೆ? ನಾವು ಮನೆಯಲ್ಲಿ ಕೆಲವೊಂದಕ್ಕೆ ಟ್ರೈನಿಂಗ್ ಕೊಡ್ತೇವೆ. ಈಗ 2-3 ಕೋಳಿ ಇರುವಾಗ ಅವುಗಳನ್ನೇ ಬಿಟ್ಕೊಂಡಿಗೆ ಟ್ರೈನಿಂಗ್ ಮಾಡಿಕೊಂಡು ಹೇಗೆ ಇಡ್ತೇವೆ. ಎಲ್ಲ ಕೋಳಿಗೆಲ್ಲ ಆಗುದಿಲ್ಲ, ಹೆಚ್ಚಿನ ಕೋಳಿಗಳಿಗೆ ನಾವು ಕೊಡ್ತೇವೆ. ಅವು ಮತ್ತು ಈಚೆ ಕೋಳಿಗಳು ಮಿಕ್ಸ್ ಆಗ್ತಾವ? ಮಿಕ್ಸ್ ಆಗ್ತವೆ. ನಮ್ಮ ಹತ್ರ ಇರುವುದೇ ಅವೇ ಕೋಳಿಗಳು ಜಾಸ್ತಿಯಾಗಿ. ನಾಟಿ ಕೋಳಿ ಅಂದ್ರೆ ಅದೇ ಕೋಳಿ, ಅಂದ್ರೆ ಹೆಂಟೆಯನ್ನು ನಾವು ಬೇಕಾದಾಗ ಪಲ್ಯಕ್ಕಿರಬಹುದು, ಬೇರೆ ಇವರಿಗೆ ಕೊಡ್ತೇವೆ. ನಾವು ಹುಂಜವನ್ನು ನಾವು ಹೀಗೆ ಅಂಕಕ್ಕೋಸ್ಕರ ಅವರಿಗೆ ಸೆಲ್ ಮಾಡ್ತೇವೆ. ಮಾಡ್ತೀರಿ. ಈಗ ಈ ಕೋಳಿ ಗೊಬ್ಬರ ಅನ್ನುವಂಥದ್ದು ನಿಮಗೆ ಬೇಕಾದಷ್ಟು ಆಗ್ತದ? ಹೌದು, ಕೋಳಿ ಗೊಬ್ಬರ ಸಾಧಾರಣ ನಮಗೆ ಆಗುತ್ತೆ. ಅಂದ್ರೆ ಬೇಕಾದಷ್ಟು ನಮ್ಮ ಹತ್ರ ಒಂದು 1,600-2,000 ತನಕ ನಮ್ದು ಅಡಿಕೆ ತೋಟ ಉಂಟು. ಇದಕ್ಕೆ ಬೇಕಾದಷ್ಟು ಸಿಗುವುದಿಲ್ಲ, ಸಾಧಾರಣ ನಮಗೆ ಸಿಗುತ್ತೆ. ಅಂದ್ರೆ ಒಂದೊಂದು ಟೈಮಲ್ಲಿ ಒಂದೊಂದು ತೋಟಕ್ಕೆ ನಾವು ಕೊಡ್ತೇವೆ. ಹೀಗೆ ನಾವು ಕೋಳಿ ಗೊಬ್ಬರ ಇರ್ಬೋದು, ಆಡಿನ ಗೊಬ್ಬರ, ಇದರಲ್ಲಿ ಮಿಕ್ಸ್ ಮಾಡ್ಕೊಂಡು ನಾವು ಹಾಕ್ತೇವೆ. ಸರಿ. ಹೌದು. ಎಷ್ಟು ಆಡು ಉಂಟು? ಆಡು ಈಗ ನಮ್ಮ ಹತ್ರ ಒಂದು 10 ಆಡು ಉಂಟು. 10 ಆಡು ಅಲ್ಲಿ ಅಂದ್ರೆ ನಾವು ಜಾಸ್ತಿ ಮಾಡ್ಲಿಕ್ಕೆ ಹೋಗ್ಲಿಲ್ಲ, ಯಾಕಂದ್ರೆ ಜಾಸ್ತಿ ಮಾಡಿದ್ರೆ ಅವುಗಳ ಹಿಂದಿಗಳೊಬ್ರು ಜನ ಬೇಕಾಗುತ್ತೆ. ನಮಗೆ ಒಂದು 8-10 ಹೀಗೆ ಮಾಡಿಕೊಂಡು ಅವುಗಳ ಹಿಂದೆ ಒಬ್ರು ನಮ್ಮಿಂದ ಎಷ್ಟು ಸಾಧ್ಯನೋ ಅಷ್ಟು ನಾವು ನೋಡ್ಕೊಂಡಿದ್ದೇವೆ. ಅದರೊಳಗೆ ಒಂದು 4 ಕಣ್ಣು ಕಟ್ಟೆ ಹಾಕಿದ್ರೆ ಇನ್ನು 4-5 ಮರಿಗಳು ಅದರೊಟ್ಟಿಗೆ ಇರುತ್ತೆ. ಹಾಗೆ ದೊಡ್ಡದೊಡ್ಡ ನಾವು ಕಟ್ಟೆ ಹಾಕ್ತೇವೆ ತೋಟದಲ್ಲಿ, ಬಿಡದನ್ನು ಬಿಟ್ಟು ಬಿಡ್ತೇವೆ. ಈಗ ಆಡುಗಳೆಲ್ಲ ಊರಿನದ್ದೇ ಅಥವಾ ಬೇರೆ ಉಂಟು? ಊರಿದ್ದೇ ನಾವು. ಅವುಗಳಿಗೆ ಸಾಕಲಿಕ್ಕೆ ಸ್ವಲ್ಪ ಕಷ್ಟ ಉಂಟು, ಅವರಿಗೆ ಬಿಡ್ಲಿಕ್ಕೆ ಆಗುದಿಲ್ಲ, ಇದೆಲ್ಲ ಸಮಸ್ಯೆ ಉಂಟು. ಮಳೆಗಾಲದಲ್ಲಿ ಅವ್ರಿಗೆ ರೋಗ ಎಲ್ಲ ಬರೋದು ಜಾಸ್ತಿ ಉಂಟು. ನಾವೇನಂತಂದ್ರೆ ಇದು ಜಾಬರಿ ಅಂತ, ಅಂದ್ರೆ ನಮ್ದು ಊರಿದ್ದೆ, ಅವುಗಳನ್ನ ನಾವು ಸಾಕೊಂಡಿದ್ದೇವೆ. ಈ ಆಡಿನ ಹಾಲೇನಾದ್ರೂ ಕೂಡ ಇಲ್ಲ, ನಾವು ಆಡಿನ ಹಾಲನ್ನು ಇದಕ್ಕೇನೆ ಕೊಡ್ತೇವೆ, ಅಂದ್ರೆ ಮರಿಗಳಿಗೋಸ್ಕರನೇ ಇಟ್ಕೊಂಡಿದ್ದೇವೆ. ಹಾಗೆ ಅವರ ಹಾಲೇನು ಅಂದ್ರೆ ನಮ್ಮ ಹತ್ರ ಇದಕ್ಕೆ ಡೈರಿಗೆ ಹಾಳಾಗ್ತೇವೆ, ಹಾಗಾಗಿ ನಮ್ಗೆ ಈ ದನದ ಹಾಲನ್ನು ನಾವು ಯೂಸ್ ಮಾಡ್ತೇವೆ. ಸರಿ. ಈ ಆಡಿನ ಇದರಲ್ಲಿ ಬೇಕಾದಷ್ಟು ಗೊಬ್ಬರ ಸಿಗ್ತದ ನಿಮಗೆ ಸುಮಾರು ಮಟ್ಟಿಗೆ ಇದಕ್ಕೆ ಮಿಕ್ಸ್ ಮಾಡ್ಲಿಕ್ಕೆ? ಒಂದು 20-25 ಬ್ಯಾಗ್ ನಮಗೆ ದೊಡ್ಡ ಬ್ಯಾಗಲ್ಲಿ ಸಿಗುತ್ತೆ. ಅದನ್ನು ನಾವು ಇದರಲ್ಲಿ 10-15 ಬ್ಯಾಗ್ ನಮ್ಮ ಕೋಳಿ ಗೊಬ್ಬರ ಸಿಗುತ್ತೆ, ಅದು ಮಿಕ್ಸ್ ಮಾಡ್ತೇವೆ. ಅದನ್ನು ನಾವು ಒಂದೊಂದು ಸರಿ ತೆಗೆಯುವಾಗ ಒಂದೊಂದು ತೋಟಕ್ಕೆ ನಮ್ಮ ಗದ್ದೆಗೆಲ್ಲ ನಾವು ಮಿಕ್ಸ್ ಮಾಡಿಕೊಂಡು ಹಾಕ್ತೇವೆ. ಈಗ ಈ ಆಡಿನ ಜೊತೆ ನೀವು ದನ ಸಾಕ್ತೀರಾ? ದನ ಉಂಟು. ಎಷ್ಟು ದನ? ಈಗ ಒಂದು 7 ದನ ಉಂಟು. ಇತ್ತು ಇದು ಹೆಚ್ಅಪ್ ಮತ್ತು ಜೆರ್ಸಿ ಎರಡು. ಹೌದು. ಒಂದು ಮಲ್ನಾಡ್ ಗಿಡ್ಡ ಉಂಟು, ಕಪಿಲ ದನ. ಅದೊಂದು ಹೀಗೆ ನಮಗೋಸ್ಕರ ಸಾಕಿರುವಂತದ್ದು. ಮತ್ತೆ ಹಾಗೆ ನಮ್ದು ಇದು ಜೆರ್ಸಿ ಮತ್ತು ಹೆಚ್ಅಪ್ ಜೆರ್ಸಿ. ಇದು 3 ದೊಡ್ಡ ದೊಡ್ಡ ದನಗಳು ಮೊನ್ನೆ ಕೊಟ್ಟಿದ್ವಿ, ಯಾಕಂದ್ರೆ ಮನೆಯಲ್ಲಿ ಕಷ್ಟ ಆಗುತ್ತೆ ತಂದೆ ತಾಯಿಗೆ. ಹಾಗೆ ನಮ್ಗೆ ಸಹ ನಾವು ಇರುವುದಿಲ್ಲ, ರಜೆ ದಿನ ಮಾತ್ರ. ಬೇರೆ ಬೆಳಿಗ್ಗೆ ನಾವು ಹಾಲು ಕರೆದು ಹೋಗ್ತೇವೆ, ಸಂಜೆಗೆ ಅವರ ಕಷ್ಟ ಆಗುತ್ತೆ, 4 ಗಂಟೆಗೆ ಹೇರಿ ಕರಿಬೇಕು. ಹಾಗೆ ಒಂದು ಒಂದು ಒಳ್ಳೊಳ್ಳೆ ದನಗಳು 3 ಮೊನ್ನೆ ಕೊಟ್ಟಿದ್ದೇವೆ. ಹಾಗೆ ಈಗ ಒಂದು 6 ದೊಡ್ಡ ದನಗಳು ಉಂಟು. ಉಂಟು. ಹೌದು. ಇದನ್ನು ಸಾಕ್ಲಿಕ್ಕೆ ಒಂದು ವಿಶೇಷ ವ್ಯವಸ್ಥೆ ಏನಾದರೂ? ವಿಶೇಷ ಅಂದ್ರೆ ಅವುಗಳು ಒಬ್ರು ಬರ್ತಾರೆ, ಅಂದ್ರೆ ಅವರಿಗೆ ತಿನ್ಲಿಕ್ಕೆಲ್ಲ ಇದು ಹುಳಿ ಎಲ್ಲ ಅವರು ಕಟ್ ಮಾಡಿ ಹಾಕ್ತಾರೆ, ಮತ್ತೆ ಹಾಲೆಲ್ಲ ಕರೆಯುವುದು ನಾವೇ ಕರೀತಿದ್ದೇವೆ. ಹಾಗೆ ಅದಕ್ಕೆ ವಿಶೇಷ ಏನಿಲ್ಲ. ಎಷ್ಟು ಹಾಲು ಸಿಗ್ತದೆ ಈಗ ನಮ್ಮ ಹತ್ರ? ಹಾಲು ಕರೆಯುವಂತದ್ದು 2 ಇರುವುದು. ಒಂದು ಬೆಳಿಗ್ಗೆ ಒಂದು 8 ಲೀಟರ್, ಸಂಜೆ ಒಂದು 4-5 ಲೀಟರ್ ಸಿಗುತ್ತೆ. ಅದನ್ನು ಡೈರಿಗೆ ಹಾಕ್ತಾ? ಡೈರಿಗೆ ಹಾಕ್ತೇವೆ. ಹೌದು. ಈಗ ಈ HF ಮತ್ತು ಜರ್ಸಿ ದನಕ್ಕೆ ಸ್ವಲ್ಪ ಮಟ್ಟಿಗೆ ನಾವು ಹಿಂಡಿ ಅಥವಾ ಈ ಹಸಿರು ಮೇವನ್ನೆಲ್ಲ ಸ್ವಲ್ಪ ಜಾಸ್ತಿಯೇ ಕೊಡಬೇಕು. ಹೌದು. ಹಸಿರು ಮೇವಿಗೆ ಬೇಕಾದಷ್ಟು ವ್ಯವಸ್ಥೆ ಉಂಟಾ ನಿಮ್ಮ? ಹಸಿರು ಮೇವಿಗೆ ಬೇಕಾದಷ್ಟು ವ್ಯವಸ್ಥೆ ನಮ್ಮ ಹತ್ರ ಉಂಟು, ಯಾಕೆ ನಮ್ಮ ತೋಟದಲ್ಲಿ ನಮಗೆ ಬೇಕಾದಷ್ಟು ಹುಲ್ಲು ಸಿಗುತ್ತೆ. ಅದರೊಟ್ಟಿಗೆ ನಾವು ಬೇರೆಯವರ ಹತ್ರ ನಾವು ತಗೊಳ್ತೇವೆ, ಮತ್ತೆ ಅದರೊಟ್ಟಿಗೆ ನಾವು ಅಜೋಲವನ್ನು ಮಾಡಿದ್ದೇವೆ. ಅಜೋಲವನ್ನು ನಾವು ಹಿಂಡಿಗೆ ಮಿಕ್ಸ್ ಮಾಡಿಕೊಂಡು ಕೋಳಿಗೂ ಕೊಡ್ತೇವೆ, ಅಡುಗೂ ಕೊಡ್ತೇವೆ, ಅದರೊಟ್ಟಿಗೆ ನಾವು ಇದಕ್ಕೆ ದನಕ್ಕೂ ಕೂಡ ಕೊಡ್ತೇವೆ. ಅದು ಹೈ ಪ್ರೋಟೀನ್ ಕಂಟೆಂಟ್ ಅಂತ ಹೇಳ್ತಾರೆ. ಹಾಗಿರುವಾಗ ಅದು ಸಹ ನಮಗೆ ಜಾಸ್ತಿಯಾಗಿ ಉಪಯೋಗ ಮಾಡ್ತಿದ್ದೇವೆ. ಅಜೋಲವನ್ನು ಹೇಗೆ ಬೆಳೆಸಿದ್ದೀವಿ? ಅಜೋಲವನ್ನು ನಾವು ಹೊಂಡ ಮಾಡಿ ಅದರಲ್ಲಿ ನಾವು ಪ್ಲಾಸ್ಟಿಕ್ ಶೀಟ್ ಹಾಕ್ಕೊಂಡು ಅದಕ್ಕೆ ಒಂದು ನಮ್ಮ ಸಗಣಿ ನೀರನ್ನು ಹಾಕಿ 10 ದಿನ ಬಿಟ್ಟು ಅದಕ್ಕೆ ನಾವು ಇದು ಅಜೋಲ ಸೀಡ್ ಹಾಕಿಬಿಟ್ಟಿದ್ದೀವಿ. ಒಂದು 10 ದಿನ ಅದಕ್ಕೆ ನಮಗೆ ಒಂದು ಈಗ ಪರ್ ಡೇ ಒಂದು 2 ಕೆಜಿಯಷ್ಟು ನಮಗೆ 2 ಹೊಂಡ ಉಂಟು, 2 ಕೆಜಿಯಷ್ಟು ಸಿಗುತ್ತೆ ನಮಗೆ. ಅದನ್ನು ನಾವು ಎಲ್ಲದಕ್ಕೂ ಮಿಕ್ಸ್ ಮಾಡಿಕೊಂಡು ಹಾಕ್ತೇವೆ. ಅದು ವರ್ಷದ ಎಲ್ಲ ದಿವಸಗಳಲ್ಲಿ ಸಿಗ್ತದೆ? ವರ್ಷದ ಎಲ್ಲ ದಿವಸದ ಕೂಡ ಸಿಗುತ್ತೆ. ಎಷ್ಟು

ಈಗ ರಂಬೂಟಾನಿಗೆ ವಿಶೇಷವಾದಂತಹ ಒಂದು ಗಮನ ಕೊಡಬೇಕಾಗ್ತದೆ, ಹೇಗೆ ಅದರದ್ದು? ಅಂದ್ರೆ ರಂಬೂಟಾನಿಗೆ ಅಂದ್ರೆ ನೀರು ಸ್ವಲ್ಪ ಜಾಸ್ತಿ ಸರ್. ಮತ್ತೆ ಇದೆ, ನಮಗೆ ಹಟ್ಟಿ ಗೊಬ್ಬರ ಹಾಕ್ತೇವೆ, ಮತ್ತೆ ಇದರಲ್ಲಿ ಕೋಳಿ ಗೊಬ್ಬರ ಇದೆಲ್ಲ ಮಿಕ್ಸ್ ಮಾಡಿ ಹಾಕ್ತೇವೆ. ಅದಕ್ಕಂಗೆ ನಾವು ಯಾವುದೇ ನಮ್ಮ ತೋಟಕ್ಕೆ ನಾವು ಇದು ರಾಸಾಯನಿಕ ಗೊಬ್ಬರವನ್ನು ಬಳಸುವುದಿಲ್ಲ, ನಾವು ಹಟ್ಟಿ ಗೊಬ್ಬರವನ್ನೇ ಜಾಸ್ತಿ ಬಳಸುವಂತಹದ್ದು. ಹಾಗಿರುವಾಗ ನಮ್ಮ ಎಲ್ಲ ಗಿಡಗಳು ಕೂಡ ನೋಡ್ಲಿಕ್ಕೆ ಉತ್ತಮವಾಗಿ ಹಸಿರಾಗಿ ಒಳ್ಳೆಯದಾಗಿ ಇರುತ್ತೆ. ಹೌದು, ರಂಬುಟಾನ್ ಒಳ್ಳೆಯ ಫಲ ಕೊಟ್ಟದ್ದುಂಟ ಅಂದ್ರೆ ಈಗ 2 ವರ್ಷ ಆದದ್ದು. ಅದು ಸರಿ ಹೀಲ್ಡ್ ಬಂದಿತ್ತು, ನಾವು ಅದಕ್ಕೆ ನಾವು ಏನು ಮಾಡ್ತೇವೆ ಅದನ್ನು ತೆಗೆದಿದ್ದೇವೆ. ಅವುಗಳಂದ್ರೆ ಸಣ್ಣದ್ರಲ್ಲಿ ಬಂದ್ರೆ ಹೂವ ಬಿಟ್ಟರೆ ಅದನ್ನು ತೆಗಿಬೇಕಂತ ಹೇಳಿದ್ದಾರೆ. ಅದಕ್ಕೆ ಈ ಸರಿ ತೆಗೆದು ನೆಕ್ಸ್ಟ್ ಇಯರ್ ಇಂದ ನಮಗೆ ಸ್ವಲ್ಪ ಫಸಲು ಬರಬಹುದು. ಹೌದು, ಮತ್ತೆ ನೀವು ಸ್ಥಳೀಯ ಗಿಡಗಳನ್ನು ಕೂಡ ಬೆಳೆಸಿದ್ದೀರಿ ಹೇಳಿದ್ರೆ, ಅಂದ್ರೆ ಸ್ಥಳೀಯ ಅಂತಲ್ಲ ಮಾವು ಇರಬಹುದು. ಹೌದು, ಇದನ್ನೆಲ್ಲ ಮಾರಾಟ ವ್ಯವಸ್ಥೆ? ಅದನ್ನೆಲ್ಲ ಮಾರಾಟ ಮಾಡುದಿಲ್ಲ, ನಮಗೆ ಮನೆಗೋಸ್ಕರ ಮಾವು ಇರಬಹುದು, ಜಾಕ್ ಫ್ರೂಟ್ಸ್ ಇದೆಲ್ಲ ಚಿಕ್ಕು ಇದೆಲ್ಲ ನಮ್ಮ ಮನೆಗೆ ಬೇಕಾದಷ್ಟು, ಮತ್ತೆ ನಮ್ಮ ನೆರೆಕರವರಿಗೆ ಮತ್ತೆ ನಮ್ಮ ಫ್ರೆಂಡ್ಸ್ಗೆಲ್ಲ ಕೊಡ್ತೇವೆ ನಾವು. ಈಗ ಭತ್ತವನ್ನ ಕೂಡ ಬೆಳೆಸ್ತಾ ಇದ್ದೀವಿ. ಹೌದು ಸರ್, ಭತ್ತದ ಬೆಳೆ ಅನ್ನುವಂಥದ್ದು ನಮ್ಮ ಕರಾವಳಿ ಜಿಲ್ಲೆಗಳಲ್ಲೆಲ್ಲ ತುಂಬಾ ಕಡಿಮೆ. ಹೌದು, ಈ ಭತ್ತವನ್ನ ನೀವು ಎಷ್ಟು ಮಾಡ್ತಾ ಇದ್ದೀರಿ? ಮತ್ತೆ ನಾವು ಈಗ ಒಂದೇ ಬೆಳೆ ಮಾಡುದು, ಯಾಕಂದ್ರೆ ನಮ್ಮ ಗದ್ದೆಯ ಅಕ್ಕಪಕ್ಕದವರು ಸಹ ಹಾಗೆ, ಅಂದ್ರೆ ನಾವು ಎಲ್ಲರೂ ಮಾಡಿದ್ರೆ ನಮಗೆ ಮಾಡ್ಲಿಕ್ಕೆ ಆಗುತ್ತೆ, ಇಲ್ಲಾದ್ರೆ ಒಂದೇ ಗದ್ದೆ ಮಾಡಿದಿದ್ರೆ ಎಲ್ಲ ನವಿಲಿನ ಉಪದ್ರ ಇರಬಹುದು, ಮತ್ತೆ ಬಾಂಬೂಚಿ ಇರಬಹುದು, ಎಲ್ಲದರ ಸಮಸ್ಯೆ ಉಂಟು, ಕಾಡು ಹೊಂದಿರಬಹುದು. ಹಾಗೆ ನಾವು ಅಂದ್ರೆ ಸುಗ್ಗಿ ಒಂದು ಬೆಳೆ ಮಾಡ್ತೇವೆ, ಆ ಟೈಮಲ್ಲಿ ನಮ್ಗೆ ಎಲ್ಲರೂ ಸೇರಿ ಮಾಡಿರುವಂತದ್ದು. ಆ ಟೈಮಲ್ಲಿ ಮಾಡಿದ್ರೆ ನಮ್ಗೆ ಒಂದೇ ಬೆಳೆಯಲ್ಲಿ ನಮ್ಗೆ ಎಷ್ಟು ಬೇಕಾ ಅಷ್ಟು ನಮ್ಗೆ ಫಸಲು ಸಿಗುತ್ತೆ ಒಂದು ಗದ್ದೆಯಲ್ಲಿ. ಅದರಲ್ಲಿ ನಮ್ಗೆ ಬೈ ಹುಲ್ಲು ನಮಗೆ ದನಕ್ಕಾಗುತ್ತೆ, ಮತ್ತೆ ನಮ್ಗೆ ಅನ್ನಕ್ಕೆ ಆಹಾರಕ್ಕಾಗಿ ನಮ್ಗೋಸ್ಕರ ಭತ್ತವನ್ನು ನಮ್ಗೆ ಇದು ಮಾಡ್ತೇವೆ, ನಾವು ಹೊರಗೆ ಮಾಡುವುದಿಲ್ಲ. ಒಂದು ವರ್ಷಕ್ಕೆ ಬೇಕಾದಷ್ಟು ನಮ್ಗೆ ಭತ್ತದಲ್ಲಿ ನಮ್ಗೆ ಅಕ್ಕಿ ಸಿಗುತ್ತೆ. ಯಾವುದು ಭತ್ತದ ತಳಿ ಯಾವುದು? ನಾವು ಹೋದ ಸರಿ ನಾವು ಕಜೆ ಹಾಕ್ತೀವಿ, ಹಾಕಿದ್ದೀವಿ ಜಯ ಕಜೆ ಜಯ. ಹೌದು, ಕಜೆ ಹಾಗೆ ಜಯ ಮಾಡಿದ್ವಿ. ಅಂದ್ರೆ ವರ್ಷಕ್ಕೊಂದು ಚೇಂಜಸ್ ಮಾಡ್ಕೊಂಡಿದ್ದೇವೆ, ಒಂದೇ ಇದು ಮಾಡುದಿಲ್ಲ. ಯಾವುದು ನೋಡಿಕೊಂಡು ಆ ಟೈಮಲ್ಲಿ ಯಾವುದು ಒಳ್ಳೆದಿರುತ್ತೆ ಅದನ್ನು ಬೀಜ ತಕೊಂಡು ಬಂದು ಆರಿಸಿ ಅದನ್ನು ಹಾಕುವಂಥದ್ದು. ಇದಕ್ಕೆ ಏನಾದರೂ ಕೂಡ ಯಂತ್ರಗಳನ್ನು ಉಪಯೋಗಿಸ್ತಿದ್ದೀರಾ? ಹೇಗೆ ಕಟಾವ್ಗೆ ನಾವು ಯಂತ್ರ ಉಪಯೋಗಿಸಿದ್ದೇವೆ, ಮತ್ತೆ ಉಳ್ಳಿಕ್ಕೆ ಹೌದು ಈಗ ಟ್ರ್ಯಾಕ್ಟರ್. ಈಗ ಮೊದಲಿತ್ತು ಮನೆಯಲ್ಲಿ 2 ಜೋಡಿ ಹೌದು ಕಂಬಳದ ಕೋಣಸ ಇತ್ತು, ಈಗ ಅದು ಎಲ್ಲಿಗೂ ಇಲ್ಲ. ಹಾಗಿರುವಾಗ ನಾವು ಮಿಷಿನ್ ಇಂದ ಯೂಸ್ ಮಾಡಬೇಕಲ್ಲ, ಮನೆಯವರು ಜನ ಸಿಗುವುದಿಲ್ಲ. ಕಟಾವು ಮಾಡಲಿಕ್ಕೆ ಸಹ ಹಾರ್ವೆಸ್ಟ್ಗೆ ಸಹ ಬರುತ್ತೆ ಮಿಷಿನ್, ಮತ್ತೆ ಇದಕ್ಕೂ ಕೂಡ ನಾವು ಟ್ರ್ಯಾಕ್ಟರ್ದಿಂದ ಉಳುಮೆ ಮಾಡ್ತೇವೆ. ಸಾಮಾನ್ಯ ಎಷ್ಟು ಜಾಗದಲ್ಲಿ ಮಾಡ್ತಾ ಇದ್ದೀರಿ? 1 ಎಕರೆ ಜಾಗದಲ್ಲಿ ನಾವು ಭತ್ತವನ್ನು ಮಾಡ್ತಿದ್ದೇವೆ. ಹೌದು ಸರ್. ನಿಮ್ಮ ಮುಖ್ಯವಾದಂತಹ ಬೆಳೆ ಅಂತ ಹೇಳಿದ್ರೆ ಅಡಿಕೆ. ಅಡಿಕೆ ಸುಮಾರು ಎಷ್ಟು? 1,000-2,000 ಅಡಿಕೆ ಗಿಡ ಉಂಟು ನಮ್ಮ ಹತ್ರ. ಅದರಲ್ಲಿ ಎಲ್ಲ ಥರ ಉಂಟು, ನಮ್ಮದು ಲೋಕಲಲ್ಲಿ ಸೈಗನ್ ಇರಬಹುದು, ಆಮೇಲೆ ಮೋಹಿತ್ ನಗರ್ ಇರಬಹುದು, ಆಮೇಲೆ ವಿಟ್ಲ, ಹಾಗೆ ಇಂಟರ್ ಮಂಗಳ ಹೀಗೆ ಎಲ್ಲ ತರಿ ಸಹ ಹಾಕಿದ್ದೇವೆ ನಮ್ಮ ಇದರಲ್ಲಿ. ಇದರಲ್ಲಿ ಯಾವುದು ನಿಮಗೆ ಹೆಚ್ಚು ಖುಷಿ ಕೊಟ್ಟದ್ದು? ಅಂದರೆ ಖುಷಿ ಅಂದರೆ ನಾವು ಜಾಸ್ತಿ ಲೋಕಲೇ, ನಮಗೆ ಲೋಕಲೇ ಒಳ್ಳೆಯದು, ಯಾಕಂದರೆ ಅದು ಹೀಳಕ್ಕೆ ಬರುವಂಥದ್ದು ಲೇಟ್, 6 ವರ್ಷದ ನಂತರ 5-6 ವರ್ಷದ ನಂತರ. ಆದರೆ ಅದು ಬಾಳಿಕೆ ಕೂಡ ಜಾಸ್ತಿ, ಹಾಗಿರುವಾಗ ನಮಗೆ ಲೋಕಲೇ ಒಳ್ಳೇದಂತ ಅಂದ್ಕೊಳ್ತೀವಿ. ಮತ್ತೆ ಇದು ಇಂಟರ್ ಮಂಗಳಕ್ಕೆಲ್ಲ ರೋಗಗಳು ಸ್ವಲ್ಪ ಜಾಸ್ತಿ. ಇಂಟರ್ ಮಂಗಳ? ಹೌದು, ಅದು ಸಣ್ಣದರಲ್ಲೇ ಹೋಗೋದು ಜಾಸ್ತಿ. ಹಾಗಿರುವಾಗ ನಮಗೆ ಸಾಕಾಣಿಕೆ ಕೂಡ ಅದು ಒಳ್ಳೇದಂತ ಅಂದ್ಕೊಳ್ತೇವೆ, ಲೋಕಲ್ ಗಿಡಗಳೇ ಒಳ್ಳೇದು. ಹೌದು, ನಮ್ಮ ಕರಾವಳಿ ಈ ಭಾಗಕ್ಕೆ ಆದ್ರೆ ಈಲ್ಡ್ ಅಲ್ಲಿ ಸ್ವಲ್ಪ ಅಂತ ಹೇಳಿದ್ರೆ ಇಳುವರಿ ಸ್ವಲ್ಪ ಕಡಿಮೆ ಅಂತ ಹೇಳ್ತಾರೆ. ಹೌದು, ಇಳುವರಿ ಕಡಿಮೆ ಆದ್ರೂ ಕೂಡ ಜಾಸ್ತಿ ಬಾಳಿಕೆ ಬರುತ್ತೆ. ಅಂದ್ರೆ ಯಾಕಂದ್ರೆ ಇದು ನಮ್ಗೆ 3 ವರ್ಷದಲ್ಲಿ ಸ್ಟಾರ್ಟ್ ಆದ್ರೆ 20 ವರ್ಷದಲ್ಲಿ ನಮ್ಗೆ ಇಂಟರ್ ಮಂಗಳ ಮುಗಿಯುತ್ತೆ. ಇದು ಒಂದು 35-40 ವರ್ಷ ತನಕ ಕೊಡುವಂತದ್ದುಂಟು. ನಾವು ಮನೆಯಲ್ಲಿ ನಮ್ಮ ಮನೆಯಲ್ಲಿ ನಮ್ಗೆ ಈಗ 32 ವರ್ಷ, ಅಂದ್ರೆ ನಾವು ಹುಟ್ಟುವ ಟೈಮಲ್ಲಿ ಇಟ್ಟದ ಗಿಡಗಳಿಗೆ ಕೂಡ ಈಗ ಸಹ ಇದು ಕೊಡ್ತಾ ಉಂಟು, ಫಲ ಕೊಡ್ತಾ ಉಂಟು ಆ ಟೈಮಲ್ಲಿ ಇಟ್ಟಿರುವಂತದ್ದು. ಅದೇ ಇಂಟರ್ ಮಂಗಳ ನಾವು ಟೈಮಲ್ಲಿ ಇಟ್ಟದ್ದು ಹೆಚ್ಚಿನ ಹೋದದ್ದುಂಟು. ಹಾಗೆ ಅದರ ಜೊತೆ ರೋಗಗಳು ಕೂಡ ಸ್ವಲ್ಪ ರೋಗ ಜಾಸ್ತಿ. ಹೌದು, ಈಗ ಇದನ್ನ ಕೊಯ್ಲಿಕ್ಕೆ ಮತ್ತೆ ಈ ಎಂತ ಬೋರ್ಡ ಮಿಶ್ರಣ ಅಥವಾ ಮೈಲ್ ತುತ್ತು ನಾವು ಬಿಡುವುದಕ್ಕೆ ನಿಮ್ಮದೇನಾದ್ರು ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ? ಅಂದ್ರೆ ಮಿಷಿನ್ ನಾವು ಮಾಡ್ಕೊಂಡಿದ್ದೇವೆ, ಮತ್ತೆ ನಾವು ಬಿಡ್ಲಿಕ್ಕೆ ಜನನಿ ಬರ್ತಾರೆ. ಈಗ ಎಲ್ಲ ಮಿಷಿನರಿ ಬಂದಿದೆ, ಮಿಷಿನಲ್ಲಿ ಅವರು ಒಂದು 2-3 ಜನ ಬರ್ತಾರೆ, ಒಂದು 2 ದಿನದಲ್ಲಿ ಎಲ್ಲ ನಮ್ಮ ತೋಟಕ್ಕೆ ಬಿಟ್ಟು ಅವರು ಹೋಗ್ತಾರೆ. ಹಾಗೆ ಓಹೋ,

ಬ್ರೀಡಿಂಗ್ ಮಾಡ್ಬೇಕಂತ ನಾವು ಹೊಸ ಕಾನ್ಸೆಪ್ಟ್ ಕೈ ಹಾಕ್ತಿದ್ದೇವೆ. ಸಣ್ಣ ಸಣ್ಣ ಹೊಂಡ ಮಾಡಿಕೊಂಡು ನಮ್ಮದಲ್ಲಿರೋ ದೊಡ್ಡ ಮೀನುಗಳನ್ನು ಹಿಡಿದು ಮೇಲ್ ಫಿಮೇಲ್ ಸಪ್ರೇಟ್ ಮಾಡಿಕೊಂಡು ಅವ್ರಿಗೆ ಹಾರ್ಮೋನ್ ಇಂಜೆಕ್ಟ್ ಮಾಡಿಕೊಂಡು ಅವುಗಳನ್ನ ಮೀನು ಮರಿ ಉತ್ಪಾದನೆ ಮಾಡಿ ನಮ್ಮ ಲೋಕಲ್ ಅವರಿಗೆ ಇಲ್ಲಿಂದ ಹೋದ ವರ್ಷ ನಾವು ಮೀನು ಬೇಕಿತ್ತು ನಮಗೆ ಲೋಕಲಲ್ಲಿ ಸಿಗಲಿಲ್ಲ, ಕಲ್ಕತ್ತಾದಿಂದ ಗೋವಾಕ್ಕೆ ತರಿಸಿ ಗೋವಾಕ್ಕೆ ನಾವು ಗಾಡಿ ಮಾಡ್ಕೊಂಡು ಹೋದದ್ದು. ಅದು ಸಹ ಇಲ್ಲಿಗೆ ಬರುವ ಹೆಚ್ಚಿನ ಡ್ಯಾಮೇಜ್ ಆಗಿದೆ ನಮಗೆ. ಹಾಗಿರುವಾಗ ನಮ್ಮಲ್ಲಿ ದೊಡ್ಡ ಸೈಜ್ ಮೀನು ಇರುವಾಗ ನಾವು ಅದರಲ್ಲಿ ಹೇಗೆ ರೆಡಿ ಮಾಡಬಹುದಾರದು ಅಂತ ನಾವೊಂದು ಅಳಚನೆ ಮಾಡಿಕೊಂಡು ಅದರ ಪ್ಲ್ಯಾನ್ ಮಾಡಿಕೊಂಡು ಈ ಸರಿ ಒಂದು ಹೊಸ ಪ್ರಾಜೆಕ್ಟ್ ನಾವು ಕೈ ಹಾಕ್ತಿದ್ದೇವೆ ಮೀನಿನ ಬ್ರೀಡಿಂಗ್. ಹೌದು, ಬ್ರೀಡಿಂಗ್ ಮಾಡಿಕೊಂಡು ಟ್ರೈನಿಂಗ್ ಇಂಥದ್ದೆಲ್ಲ ವ್ಯವಸ್ಥೆಗಳು ಅದನ್ನು ಖಂಡಿತವಾಗಿ ತಗೊಂಡು ಟ್ರೈನಿಂಗ್ ಎಲ್ಲ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದವರ ನಿರಂತರ ಸಂಪರ್ಕದಲ್ಲಿದ್ದೇನೆ. ಅವರು ಸಹ ಹೇಳಿದ್ದಾರೆ ನಿಮ್ಮನ್ನೊಮ್ಮೆ ಬೇರೆ ಕಡೆ ಕರ್ಕೊಂಡು ಹೋಗ್ತೇವೆ, ನೋಡುವ, ನಾವು ಸಹ ನಿಮ್ಮ ಜೊತೆ ಇದ್ದೇವೆ ಅಂತ ಹೇಳ್ತಾರೆ. ಹಾಗೆ ನಾವು ಅವರ ಮಾರ್ಗದರ್ಶನ ಪ್ಲಸ್ ನಾವು ಇಬ್ಬರು ಜಂಟಿಯಾಗಿ ಇದ್ಕೊಂಡು ಮೀನು ಒಂದು ಹೊಸ ಒಂದು ಪ್ರಯೋಗಕ್ಕೆ ಕೈ ಹಾಕ್ತಿದ್ದೇವೆ ನಾವು. ಜೊತೆಗೆ ಈ ಮೂಡುಬಿದ್ರೆಯ ಪ್ರದೇಶದಲ್ಲಿ ವಿಶೇಷವಾಗಿ ಬೇರೆ ಬೇರೆ ರೀತಿಯ ಹೊಸ ಹೊಸ ಹಣ್ಣಿನ ಗಿಡಗಳನ್ನು ಬೆಳೆಸುವಂತಹ ಜನರು ತುಂಬ ಕಂಡು ಹೌದು. ನೀವಿಂಥದ್ದೇನಾದರೂ ಮಾಡುವಂತಹದ್ದು ಯೋಚನೆ ಉಂಟಾ? ಹೇಗೆ ಹಣ್ಣಿನ ಗಿಡಗಳ ಬಗ್ಗೆ ನಾನು ಜಾಸ್ತಿ ಇದು ಹೋಗಲಿಲ್ಲ ಸರ್. ಹೋಗ್ಲಿಲ್ಲ, ಹೌದು. ಕಾರಣವಾದ್ರೆ ನೋಡ್ಬೇಕು ಸರ್ ಮುಂದಿನ ದಿನಗಳು, ಈಗ ನಮ್ಮ ಹತ್ರ ಬೇರೆ ಜಾಗ ಇಲ್ಲ, ಇನ್ನು ಬೇರೆ ಕಡೆ ಪರ್ಚೇಸ್ ಏನಾದರೂ ಮಾಡಿಕೊಂಡು ನೋಡ್ಬೇಕು ಯಾವ ರೂಟ್ ಅಂತ. ಈಗ ನಮ್ಮ ಎಷ್ಟು ಜಾಗ ಉಂಟು ಆ ಜಾಗವನ್ನು ಫುಲ್ಲು ನಾವು ಯುಟಿಲೈಸ್ ಮಾಡಿದ್ದೇವೆ. ಹೌದು, ಇನ್ನೇನಿದ್ರೆ ಬೇರೆ ಎಲ್ಲಿಯಾದರೂ ನೋಡ್ಬೇಕು. ಹಾಗೆ ನಮ್ಮ ಈ ಸಮಗ್ರ ಕೃಷಿಗಾಗಿ ಮೊನ್ನೆ ಈ ಸರಿಯದ 2024-25 ಸಾಲಿನ ವಿಕ ಸೂಪರ್ ಸ್ಟಾರ್ ರೈತ ಎಂಬ ಪ್ರಶಸ್ತಿಯನ್ನು ಕೂಡ ನೀಡಿ ನಮಗೆ ಗೌರವಿಸಿದ್ದಾರೆ. ಸರಿ, ಒಳ್ಳೆಯದು ರಾಜೇಶ್ ದೇವರಾಜ್ ಅವರೇ. ಮುಖ್ಯವಾಗಿ ಈ ಸಮಗ್ರ ಕೃಷಿ ಅಂತ ಹೇಳುವ ಒಂದು ಪದ್ಧತಿಯಲ್ಲಿ ನೀವು ಬೇರೆ ಬೇರೆ ರೀತಿಯ ಕೃಷಿಯನ್ನು ಮಾಡಿಕೊಂಡು ಬಂದಿದ್ದೀರಿ. ಭತ್ತ, ಅಡಿಕೆ, ತೆಂಗು, ಮೀನು, ಕೋಳಿ, ಆಡು, ಜೇನು ಸಾಕಣೆ, ಹೌದು, ಎಲ್ಲ ಇದೆಲ್ಲ ರೀತಿಯಲ್ಲಿ ಕೂಡ ಮಾಡಿ ಕೃಷಿಯಿಂದ ಒಂದು ಒಳ್ಳೆಯ ಉತ್ತಮ ರೀತಿಯಲ್ಲಿ ಜೀವನ ನಡೆಸಲಿಕ್ಕೆ ಸಾಧ್ಯ ಅನ್ನೋದನ್ನು ಕೂಡ ತೋರಿಸಿಕೊಟ್ಟಿದ್ದೀರಿ. ನಿಮ್ಮ ಅನುಭವವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದೀರಿ. ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್. ಇದುವರೆಗೂ ಮೂಡಬಿದ್ರೆಯ ಪಣಪ್ಪಿಲ ಗ್ರಾಮದ ಯುವ ಕೃಷಿಕರಾದ ರಾಜೇಶ್ ದೇವರಾಜ್ ಅವರ ಸಮಗ್ರ ಕೃಷಿ ಅನುಭವ ಕುರಿತು ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಪಿಎಸ್ ಸೂರ್ಯನಾರಾಯಣ ಭಟ್. ರೈತ ಬಾಂಧವರೇ, ಭಕ್ತಿಗೀತೆಗಳನ್ನು ಕೇಳೋಣ. ಮೊದಲಿಗೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ಗೋಪಾಲದಾಸರ ಕೀರ್ತನೆ. ಪಾರ್ವತಿ ಪಾಲಿಸನ್ನ, ಪಾರ್ವತಿ ಪಾಲಿಸನ್ನ, ಮಾನಿನಿರನ್ನೇ ಪಾರ್ವತಿ ಪಾಲಿಸನ್ನ, ಮಾನಿನಿರನ್ನೇ ಸುರಜನ ವಂದಿತೆ ಸುರಪತಿ ಗಜಮುಖ ಮೂರುತಿ ಮಾತೆ, ಪಾರ್ವತಿ ಪಾಲಿಸನ್ನ. ಮನದಭಿಮಾನಿಯೇ ನೆನೆವೆನೆ ನಿನ್ನನು, ಮನದಭಿಮಾನಿಯೇ ನೆನೆವೆನೆ ನಿನ್ನನು, ಕಣಿಕರಿಸೆನ್ನನು ಅಂಬುಜಪಾಣಿ, ಕಣಿಕರಿಸೆನ್ನನು ಅಂಬುಜಪಾಣಿ, ಪಾರ್ವತಿ ಪಾಲಿಸೆನ್ನ, ಮಾನಿನಿರನ್ನೇ ಪಾರ್ವತಿ ಪಾಲಿಸೆನ್ನ. ಮಂಗಳೇ ಮೃಡನಂತರಂಗಳೇ, ಮಂಗಳೇ ಮೃಡನಂತರಂಗಳೇ, ಹರಿಪದ ಭೃಂಗಳೆ ತುಂಗಳೆ ಪನ್ನಗವೇಣಿ ಸುರಪತಿ ಗಜಮುಖ ಮೂರುತಿ ಮಾತೆ ಪಾರ್ವತಿ ಪಾಲಿಸೆನ್ನ ಮಾನಿನಿರನ್ನೇ ಪಾರ್ವತಿ ಪಾಲಿಸೆನ್ನ ಪೂರ್ಣ ವೇಣುಗೋಪಾಲ ವಿಠಲನ ಗುಣಪೂರ್ಣ ವೇಣುಗೋಪಾಲ ವಿಠಲನ ಕಾಣಿಸಿಕೊಡುವಂಥ ಶೂಲಿಯ ರಾಣಿ ಕಾಣಿಸಿಕೊಡುವಂಥ ಶೂಲಿಯ ರಾಣಿ ಪಾರ್ವತಿ ಪಾಲಿಸೆನ್ನ ಮಾನಿನಿರನ್ನೇ ಪಾರ್ವತಿ ಪಾಲಿಸೆನ್ನ ಮಾನಿನಿರನ್ನೇ ಸುರಜನ ವಂದಿತೆ ಸುರಪತಿ ಗಜಮುಖ ಮೂರುತಿ ಮಾತೆ ಆ ಪಾರ್ವತಿ ಪಾಲಿಸೆನ್ನ ಮಾನಿನಿರನ್ನೇ ಪಾರ್ವತಿ ಪಾಲಿಸೆನ್ನ ಪಾರ್ವತಿ ಪಾಲಿಸೆನ್ನ ಪಾರ್ವತಿ ಪಾಲಿಸೆನ್ನ. ಸಂಗಡಿಗರೊಂದಿಗೆ ಸಿ ಅಶ್ವಥ್ ಹಾಡಿರುವ ಶೇಷಚಂದ್ರ ಅವರ ರಚನೆ. ಮುಕ್ಕಣ್ಣನೆಲ್ಲಾರು ಕೊಂಡಾಡಿರೋ ಶರಣಿಕ್ಕಿ ಸೋಮೇಶನ ಕೊಂಡಾಡಿರೋ ಮುಕ್ಕಣ್ಣನೆಲ್ಲಾರು ಕೊಂಡಾಡಿರೋ ಶರಣಿಕ್ಕಿ ಸೋಮೇಶನ ಕೊಂಡಾಡಿರೋ